ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ಸರಿಯೂ ಆಗದು ನಿರಾಸರೇ ಗುಲ್ಲು ಸಿಗುವುದು ಸಂಕಷ್ಟದ ಕೊಳಲು ಬಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತ ಬಂಧುಗಳೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ವಿದೇಶಿ ಹಣ್ಣಿನ ಬೇಸಾಯ ಮತ್ತು ತರಕಾರಿ ಬೆಳೆ ಬೇಸಾಯದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಯಲ್ಲಾಪುರ ತಾಲೂಕು ನೂತನ್ ನಗರದ ಅನಿತಾ ರಾಘವೇಂದ್ರ ಹೆಗಡೆ. ಈಗ ನಮ್ಮ ಜೊತೆಯಲ್ಲಿ ಯಲ್ಲಾಪುರದ ಅನಿತಾ ರಾಘವೇಂದ್ರ ಹೆಗಡೆಯವರಿದ್ದಾರೆ. ಇವರು ವಿದೇಶಿ ತಳಿ ಹಣ್ಣು ತರಕಾರಿ ಬೆಳೆ ಬೇಸಾಯವನ್ನು ಮಾಡ್ತಕ್ಕಂಥವ್ರು. ಬೇರೆ ಬೇರೆ ಮೂಲಗಳಿಂದ ವಿಷಯವನ್ನು ಸಂಗ್ರಹಿಸಿ ನಮ್ಮ ಈ ತೆಂಗಿನ ತೋಟ ಆಗ್ಬೋದು, ಅಡಿಕೆ ತೋಟ ಆಗ್ಬೋದು, ಅಥವಾ ಬಹುವಾರ್ಷಿಕ ಯಾವುದೇ ತೋಟದಲ್ಲಿ ಕೂಡ ಅಳವಡಿಸ್ಬೋದಾದಂಥ ಇಂಥ ಹೆಚ್ಚು ಮಳೆ ಆಗುವಂಥ ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಸೂಕ್ತ ಆಗ್ತವೆ ಮತ್ತು ಅದು ಹೇಗೆ ಲಾಭದಾಯಕ ಆಗುತ್ತೆ ಅನ್ನುವಂಥ ನಿಟ್ಟಿನೊಳಗೆ ತಿಳ್ಕೊಂಡು ತಾವು ಬೆಳೆದು ಅದರ ಅನುಭವ ಪಡೆದು ಬೇರೆಯವರಿಗೂ ಕೂಡ ಈ ಅನುಭವವನ್ನು ಹಂಚ್ತಾ ಇರೋರು. ಈ ನಿಟ್ಟಿನೊಳಗೆ ನಾವು ಅವ್ರನ್ನ ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಅನಿತಾ ಅವರು. ನಮಸ್ಕಾರ. ಈಗ ಪ್ರಮುಖವಾಗಿ ಈ ರೀತಿ ವಿದೇಶಿ ತಳಿಯ ಹಣ್ಣು ಮತ್ತು ತರಕಾರಿಗಳನ್ನು ತಾವು ಆಯ್ಕೆ ಮಾಡಿಕೊಂಡು ಬೆಳೆದು ಒಂದು ಅನುಭವವನ್ನು ಪಡ್ಕೊಂಡಿದ್ದೀರಿ. ಇಂಥ ಒಂದು ತಳಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಯಾಕೆ ಕುತೂಹಲ ಇತ್ತು ಮತ್ತು ಅದನ್ನು ಯಾಕೆ ಮಾಡಿದಿರಿ, ಏನು ವಿಶೇಷ? ಮೊದಲಿಂದಾಗಿ ಹೇಳಬೇಕು ಅಂದರೆ ನನಗೆ ಕೃಷಿಯಲ್ಲಿ ಮೊದಲಿಂದನೂ ತುಂಬ ಆಸಕ್ತಿ ಇತ್ತು. ಹೂವಿನ ಗಿಡ ಎಲ್ಲ ಬೆಳೆಸ್ತಾ ಇದ್ದೆ ಮನೆ ಮುಂದೆ ಎಲ್ಲನೂ. ಆ ಥರ ನನಗೆ ಎಲ್ಲೇ ಹೋದರೂ, ಯಾವುದೇ ಊರಿಗೆ ಹೋದರೂ ಆ ಮಾರ್ಕೆಟಲ್ಲಿ ಯಾವ ಹಣ್ಣು ಸಿಗತ್ತೆ, ಯಾವ ತರಕಾರಿ ಸಿಗತ್ತೆ, ಯಾವ ಹೂ ಸಿಗತ್ತೆ ಅನ್ನೋ ನೋಡೋ ಒಂದು ಕುತೂಹಲ ತುಂಬ ಇತ್ತು. ನಾನು ಬೆಂಗಳೂರಿಗೆಲ್ಲ ಹೋದಾಗ, ಯಾವಾಗೂ KR ಪೇಟೆಗೆ ಹೋದಾಗ ವಿದೇಶಿ ಹಣ್ಣುಗಳು ಯಾವ್ಯಾವ್ದು ಸಿಗತ್ತೆ ಅಲ್ಲಿ ಅಂತ ನೋಡಿಕೊಂಡು ನಾನು ತರ್ತಿದ್ದೆ. ನನಗೆ ಆ ಒಂದು ಆಸಕ್ತಿ, ಇದನ್ನು ನಾವು ಬೆಳೆದ್ರೆ ಏನಾಗ್ಬೋದು ಅನ್ನೋ ಮಟ್ಟಕ್ಕೆ ನನಗೆ ತಗೊಂಡು ಹೋಯಿತು. ಅಂದರೆ ನಮ್ಮ ಕಡೆ ನಮ್ಮ ವಾತಾವರಣಕ್ಕೆ ಯಾವ್ದು ಬರುತ್ತೆ, ಟ್ರಾಪಿಕಲ್ ಯಾವ್ದ್ಯಾವ್ದು ಫ್ರೂಟ್ಸನ್ನು ನಾವು ಬೆಳಿಬಹುದು ಅನ್ನೋ ನಾನು ಹುಡುಕ್ತಾ ಹೋದಾಗ ನಂಗೆ ತುಂಬಾ ಜನ ರೈತರು ಸಿಕ್ಕರು, ಇದರಲ್ಲಿ ಆಸಕ್ತಿ ಇದ್ದವರು, ಆಮೇಲೆ ಇದನ್ನ ತುಂಬಾ ಬೆಳೀತಾ ಇದ್ದವರು, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು ಈ ವಿದೇಶಿ ಹಣ್ಣುಗಳ ಮತ್ತು ತರಕಾರಿಗಳ ಬಗ್ಗೆ ನಾನು ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಬೆಳಿಲಿಕ್ಕೆ ಶುರು ಮಾಡಿದ್ದೇನೆ. ಇಲ್ಲಿ ಬೆಳಿಬಹುದು, ಇಂಥ ವರ್ಣಕ್ಕೆ ಇಂಥ ವಾತಾವರಣಕ್ಕೆ ಇದು ಸೂಕ್ತ ಆಗತ್ತೆ, ಇಷ್ಟಿಷ್ಟು ಅಂತರ ಇಡಬೇಕು, ಒಂದು ಮೂಲಭೂತವಾಗಿ ಅಂತ ಎಲ್ಲ ತಂತ್ರಗಳ ಬಗ್ಗೆ, ಬೇಸಾಯ ಕ್ರಮಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗುತ್ತೆ. ಎಲ್ಲೇ ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ರಿ? ನಾನು ಈ ಹಣ್ಣುಗಳನ್ನು ಬೆಳೆಯೋ ತುಂಬಾ ರೈತರ ತೋಟಗಳಿಗೆ ಹೋಗಿ ಬಂದಿದ್ದೇನೆ. ಅಂದ್ರೆ ಕುರಿಯಾಜೆ ಕೃಷ್ಣ ಭಟ್ ಅಂತ ಅವರು ಸುಳ್ಯದವರು, ತುಂಬಾ ಇದರಲ್ಲೊಂದು ಸುಮಾರು ಒಂದು 500-1,000 ಇರಬೇಕು ಅವ್ರ ಹತ್ರ ವಿದೇಶಿ ಹಣ್ಣುಗಳೇ. ಅಷ್ಟು ವೆರೈಟಿ ವಿದೇಶಿ ಹಣ್ಣುಗಳನ್ನು ಅವ್ರು ಬೆಳೆದಿದ್ದಾರೆ. ಅಲ್ಲೆಲ್ಲ ಹೋಗಿ ನಾನು ಅವ್ರ ಹತ್ರ ಎಲ್ಲ ಮಾಹಿತಿ ಎಲ್ಲ ಸಂಗ್ರಹ ಮಾಡಿಕೊಂಡು, ಇದು ರುಚಿ ಇರತ್ತಾ, ಈ ಹಣ್ಣು ನಾವು ಬೆಳಿಬಹುದಾ, ಇದಕ್ಕೆ ಮಾರ್ಕೆಟಿಂಗ್ ಹೆಂಗಿದೆ, ಅಂದ್ರೆ ತುಂಬಾ ಪ್ರಮಾಣದಲ್ಲಿ ಬೆಳೆದ್ರೆ ನಾವು ಅದು ವೇಸ್ಟ್ ಆಗಬಾರ್ದು, ರೈತರಿಗೆ ಯಾಕೆ ನಾನು ಬೆಳೆದೆ ಅಂತ ಆಗಬಾರ್ದು ಅಂತದೆಲ್ಲನ್ನೆಲ್ಲ ಅವ್ರ ಹತ್ರ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಈ ಹಣ್ಣುಗಳು ಇಲ್ಲಿ ಅಡ್ಡಿಲ್ಲ, ನಮಗೆ ರುಚಿ ಆಗತ್ತೆ, ತಿನ್ಲಿಕ್ಕೂ ರುಚಿ ಆಗತ್ತೆ, ಆಮೇಲೆ ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆನೂ ಇದೆ ಅಂತ ಆದಾಗ ಆ ಹಣ್ಣುಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇನೆ. ಈಗ ಇಲ್ಲಿ ನಮ್ಮ ವಾತಾವರಣ ನೋಡಿಕೊಂಡಾಗ ಒಂದು ಕರಾವಳಿ, ಇನ್ನೊಂದು ಮಲೆನಾಡು, ಎರಡನ್ನೂ ಕೂಡ ನೋಡ್ತಾ ಇರ್ತೀವಿ. ಈ ಬೆಳೆ ಎಲ್ಲ ಕಡೆ ಸೂಕ್ತ ಆಗುತ್ತೋ, ಇಂಥಲ್ಲೇ ಬೆಳಿಬೇಕು ಅಂತ ಅನ್ನೋದು ಇರುತ್ತೋ ಹೇಗೆ?

ಅದ್ರ ಬಗ್ಗೆ ನಮ್ಮೂರಲ್ಲೂ ಇಷ್ಟು ದಿವಸ ಗೊತ್ತಿರ್ಲಿಲ್ಲ, ನನಗೂ ಗೊತ್ತಿರ್ಲಿಲ್ಲ ಈಗ ಒಂದ್ ಎರಡು ವರ್ಷದ ಹಿಂದೆ. ನಾನೀಗ ಒಂದ್ ಎರಡು ವರ್ಷದಿಂದ ಈ ಕಡೆನೆ ಇದ್ರ ಬಗ್ಗೆ ಹೆಚ್ಚು ವಿಚಾರಗಳನ್ನ ಮಾಡ್ತಾ ಎಲ್ಲಾ ಕಡೆ ತಿರುಗಾಡಿದ್ದಕ್ಕೆ ನನಗೆ ಸ್ವಲ್ಪ ಗೊತ್ತಾಗಿದೆ. ನಾನಂದ್ರೆ ಗೊತ್ತಾಗ್ಲಿ ಅಂತ ಈಗ ಒಂದು ಮೂರ್ನಾಲ್ಕು ತಿಂಗಳಾಯ್ತು ನಾನು ರಂಬೂಟಾನ್ ಎಲ್ಲ ತಂದು ಇಲ್ಲಿ ಜನಕ್ಕೆ ಅಂದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಜನರು ತಕೊಳ್ಳಿ, ಅದ್ರ ಬಗ್ಗೆ ಅನುಭವ ಆಗ್ಲಿ, ಅವರು ಬೆಳಿಲಿಕ್ಕೆ ಮುಂದೆ ಬರ್ಲಿ ಅಂತ ನಾನ್ ರಂಬೂಟಾನ್ ಎಲ್ಲ ಸೇಲ್ ಮಾಡ್ತಾ ಇದ್ದೇನೆ. ಅಂದ್ರೆ ಅಲ್ಲಿಂದ ತಕೋ ತರಿಸಿ ಇಲ್ಲಿ ಸೇಲ್ ಮಾಡ್ತಾ ಇದ್ದೇನೆ. ಅಂದ್ರೆ ಮಾರುಕಟ್ಟೆ ಒದಗಿಸ್ಕೊಡೋಣ, ಇಲ್ಲಿ ರೈತರಿಗೆ ಬೆಳೆದ್ರೆ ಆಮೇಲೆ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲದೆ ಇರತ್ತೆ ಅಂತ ನಾನ್ ಅದನ್ನ ತರಿಸಿ ಇಲ್ಲಿ ಈಗ ಮಾರುಕಟ್ಟೆ ಒದಗಿಸ್ತಾ ಇದ್ದೇನೆ. ಈಗ ಇಂಥ ಒಂದು ಸಸ್ಯಗಳನ್ನ ನಾವು ಒಂದ್ ಎಕರೆಕ್ ಇಷ್ಟ ಹಾಕ್ಬೇಕು, ಇಷ್ಟು ಗಿಡದ ಮಧ್ಯೆ ಅಡಿಕೆ ಇರುತ್ತೆ, ಒಂಬತ್ತು ಒಂಬತ್ತು ಅಂತರದಲ್ಲಿ ಹಾಕಿರ್ತೀವಿ, ಇಲ್ಲಿ ಯಾವ ರೀತಿ ಅಳವಡಿಸ್ಕೊಂಡ್ರೆ ಒಳ್ಳೇದು? ಅಡಿಕೆ ಮತ್ತೆ ತೆಂಗಿನ ತೋಟದ ಸೈಡ್ ನಿಮ್ಗೆ ಜಾಗ ಖಾಲಿ ಇರುತ್ತೆ, ಯಾವಾಗೂ ಸೈಡ್ ಬದಿ ಅಂತ ಹೇಳ್ತೇವ, ಬದಿಗೆಲ್ಲ ಹಾಕಿದ್ರು ಮ್ಯಾಂಗೋಸ್ಟೀನು ಮತ್ತೆ ರಂಬುಟನ್ ಎಲ್ಲ ಬರುತ್ತೆ. ಅದಕ್ಕಿಂತದೇ ಜಾಗ ಅಂತ ಮಿನಿಮಮ್ ಒಂದು 10-15 feet ಮಧ್ಯದಲ್ಲಿ ಗ್ಯಾಪ್ ಇರ್ಲೇಬೇಕು. ಅಷ್ಟು ಗ್ಯಾಪ್ ಅಲ್ಲಿ ನೀವು ಹಾಕೊಳ್ಬಹುದು, ಅಡಿಕೆ ತೆಂಗಿನ ಮರದ ಮಧ್ಯ ನೀವು ಹಾಕೊಳ್ಬಹುದು. ಅಂದ್ರೆ ಗಿಡ ದೊಡ್ಡಾಗೋದಕ್ಕೆ ಅಷ್ಟು ಗ್ಯಾಪ್ ಮಿನಿಮಮ್ ಬೇಕು ಅದಕ್ಕೆ ಎಲ್ಲ ಗಿಡಕ್ಕೂ. ಈಗ ಒಂದ ಹಾಕ್ಬೇಕು, ಈಗ ರಾಂಬೂಟನ್ ಹೇಳಿದ್ರಿ, ಮ್ಯಾಂಗೋಸ್ಟೀನ್ ಹೇಳಿದ್ರಿ, ಒಂದು ಈ ಗಿಡ ಒಂದು ಆ ಗಿಡ ಹಿಂಗೂನು ಹಾಕೋಬಹುದು? ಇದು ಮಿಶ್ರ ಬೆಳೆಯಾಗೆ ಬೆಳೆಯೋದೆಯ ಎಲ್ಲ ಕಡೆನು? ಈಗ ಕೇರಳದಲ್ಲೆಲ್ಲ ತುಂಬಾ ಬೆಳೀತಾರೆ ರಾಂಬೂಟಾನ, ಮಿಶ್ರ ಬೆಳೆಯಾಗೆ ಬೆಳೀತಾರೆ ಅವ್ರು, ಎಲ್ಲ ತೆಂಗಿನ ಮರದ ಮಧ್ಯದಲ್ಲಿ ಆತರ ಹಾಕೊಳ್ತಾರೆ, ಮಿಶ್ರ ಬೆಳೆನೆ. ಅದೇ ಒಂದೇ ಬೆಳೆ ಬೆಳಿಬೇಕು ಅಂತ ಇಲ್ಲ, ಅಡಿಕೆ ಮತ್ತೆ ತೆಂಗಿನ ಬಾಳೆ ಮಧ್ಯದಲ್ಲಿ ಮಿಶ್ರ ಬೆಳೆಯಾಗೆ ಬೆಳೆಯಬಹುದು. ಈಗ ಇದನ್ನು ಕೊಯ್ಲು ಮಾಡ್ಬೇಕಂದಾಗ ವರ್ಷದ ಈ ಸೀಸನ್ ದೊಳಗೆ ಹಣ್ಣು ಬರ್ತವು, ಅವಾಗ ಒಂದ್ ತಿಂಗಳ ಎರಡು ತಿಂಗಳ ಅಷ್ಟೇ, ಮತ್ ಬೇರೆ ದಿನದಲ್ಲಿ ಇದ್ರ ಆರೈಕೆ ಇರಲ್ಲ, ಹಂಗೇನ್ರಿ ಇರ್ತದೆ? ಹೌದು, ತುಂಬಾ ಆರೈಕೆ ಏನ್ ಬೇಡ, ವರ್ಷದಲ್ಲಿ ಒಂದು 3-4 ತಿಂಗಳ ಹಣ್ಣು ಕೊಡುತ್ತೆ ಇದು ರಾಂಬುಟಾನು ಮತ್ತೆ ಮ್ಯಾಂಗೋಸ್ಟೀನ್ ಅಲ್ಲವ. ನೀವು ಆ ಸಮಯ ಬಿಟ್ಟು ಅದಕ್ಕೆ ಹೆಚ್ಚಿಂದಾದ ಏನು ನಿಮ್ ಸಗಣಿ ಗೊಬ್ಬರನೇ ಹಾಕ ಮಾಡ್ಬೋದು, ಬಿಟ್ರೆ ಬೇರೆ ಏನು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ತುಂಬಾ ಹಾಕ್ಬೇಕು ಅಂತ ಏನಿಲ್ಲ ಇದಕ್ಕಲ್ಲವ. ಎಲ್ಲಾದ್ರೂ ಕೊಳೆ ಔಷಧಿ ಕೊಳೆ ರೋಗ ಬರ್ಲಿಕ್ಕೆ ಸಾಧ್ಯತೆ ಇದೆ ಮ್ಯಾಂಗೋಸ್ಟಿನಿಗೆ, ಅದಕ್ಕೆ ನೀವೀಗ ಅಡಿಕೆಗೆಲ್ಲ ಯಾವ್ದು ಹೊಡಿತೀರಾ ತುತ್ತ ಸುಣ್ಣ ಅದನ್ನೇ ಹೊಡಿಬಹುದು, ಮತ್ ಯಾವ್ದು ಕೀಟನಾಶಕ ಆತರ ಎಲ್ಲ ಯಾವ್ದು ಬೇಕಾಗಲ್ಲ. ಅಂತ ರೋಗ ಬಂತಂದ್ರೆ ಇಡೀ ಗಿಡನೂ ಹೋಗ್ಬಿಡುತ್ತೋ ಅಥವಾ ಒಂದ್ ಸ್ವಲ್ಪ ಅದಕ್ಕೆ ತೊಂದರೆ ಆಗಿ ಮತ್ತೆ ರಿಕವರಿ ಆಗುತ್ತೋ? ಇಲ್ಲ, ಮಳೆ ಜಾಸ್ತಿ ಇದ್ರೆ ಒಂದ್ಸಲಿ ಅದು ಕಾಯಿ ಕಚ್ಕೊಳ್ಳೋ ಟೈಮಿಗೆ ಮಳೆ ಏನಾದ್ರೂ ಇದೆ ಅಂದ್ರೆ ಕಾಯಿ ಉದುರೋ ಸಾಧ್ಯತೆಗಳು ತುಂಬಾ ಇದೆ. ಆದ್ರೆ ಅದು ತುಂಬಾ ಪ್ರಮಾಣದಲ್ಲಿ ಬರೋದಕ್ಕೆ ಅಷ್ಟೇ ಉದುರಿದ್ರು ಏನು ಅಷ್ಟೆಲ್ಲ ಹಾನಿ ಆಗಲ್ಲ ಅಂತ. ಅಂದ್ರೆ ನಾನ್ ಬೆಳೀತಾ ಇರೋ ಒಬ್ರು ರೈತರ ಹತ್ರ ಕೇಳಿದ್ದು, ಅವರು ಸುಮಾರು 300-400 quintal ಬೆಳೀತಾರೆ ದಕ್ಷಿಣ ಕನ್ನಡದಲ್ಲೊಬ್ರು, ಸುಳ್ಯ ತಾಲೂಕ್ ಇರ್ಬೋದು ಮೇ ಬಿ, ನಂಗೆ ತಾಲೂಕಿಂದ ಇದ್ದಿಲ್ಲ ದಕ್ಷಿಣ ಕನ್ನಡ ಅಂತ ಅಷ್ಟು ಗೊತ್ತು. ಅವರು ನಮ್ಗೆ ರಾಂಬೂಟಾನ್ ಎಲ್ಲ ಕೊಡೋರೆ, ಅವ್ರದ್ದು 300 ಗಿಡ ಇದೆ. ಅವ್ರು ಅಂದ್ರು ಈ ಸಲಿ ಮಳೆಯಿಂದ ತುಂಬಾ ಉದುರ್ತು ಅಂತ, ಉದುರಿದ್ರು ಒಂದು 50-60 quintal ವ್ಯತ್ಯಾಸ ಆಗಿರ್ಬೋದೇ, ಬಿಟ್ರೆ ಅವ್ರು 300 quintal ಬೆಳಿಬೇಕಾದ್ರೆ ಅದೇನು ದೊಡ್ಡದ ಅನ್ಸಲ್ಲ ಅಂತ. ಅವ್ರೇನು ತಾನೇನು ಔಷಧಿ ಎಲ್ಲ ಹೊಡಿಲಿಲ್ಲ ಅಂತಾನೆ ಹೇಳಿದ್ದಾರೆ. ಹಾಗಾಗಿ ಇದು ಎಷ್ಟು ಇಳುವರಿ ಕೊಡುತ್ತೆ ಒಂದೊಂದು ಗಿಡ? ಅದೆಲ್ಲ ಒಂದು 5 ವರ್ಷಕ್ಕೆ ನಿಮ್ಗೆ ಒಂದು ಗಿಡ ಏನಿಲ್ಲ ಅಂದ್ರು ಒಂದು 1-2 quintal ಕಾಯಿ ಕೊಡತ್ತೆ ರಂಬೂಟಾನು. ಮ್ಯಾಂಗೋಸ್ಟೀನ್ ಸ್ವಲ್ಪ ಬರ್ಲಿಕ್ಕೆ ಲೇಟ್ ಆಗತ್ತೆ, ಒಂದು 6 ವರ್ಷ ಹಿಡಿಯತ್ತೆ. ಮ್ಯಾಂಗೋಸ್ಟೀನ್ ಕಸಿ ಗಿಡ ಮಾಡಲ್ಲ, ಬೀಜದ ಗಿಡನೇ. 6-7 ವರ್ಷಕ್ಕೆ ಕಾಯಿ ದಣಿ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಬಂದ್ರೆ ಅದು ಒಂದು 1st ವರ್ಷ ಒಂದು 2-3 kg ಕೊಡ್ಬೋದು ಅಷ್ಟೇ. ಹೆಚ್ಚಾಗತ್ತೆ. ಈಗ ಸಾಮಾನ್ಯವಾಗಿ ಇವತ್ತಿನ ರೇಟ್ ಎಷ್ಟಿದೆ? ರಾಂಬೂಟಾನಿಗೆ ಇವತ್ತಿನ ರೇಟ್ ಅಂದ್ರೆ ರೈತರಿಂದ ಖರೀದಿ ಮಾಡ್ತಾ ಇರೋದು 200, ಬಟ್ ಮಾರ್ಕೆಟ್ ಅಲ್ಲಿ 600-700 ವರೆಗೂ ಇದೆ. ಮ್ಯಾಂಗೋಸ್ಟೀನು ರೈತರಿಂದ ಖರೀದಿ ಮಾಡ್ತಾ ಇರೋದು 250-300, ಹೊರಗಡೆ ಮಾರ್ತಾ ಇರೋದು 600-700. ನಿಮ್ ಮಾಲ್ ಅಲ್ಲೆಲ್ಲ ತುಂಬಾ ಹೆಚ್ಚಿದೆ, 1000 ವರೆಗೂ ಇದೆ ಸೀಸನ್ ಅಲ್ಲೆಲ್ಲ. ಅದು ಡಿಪೆಂಡ್ ಆನ್, ಬಟ್ ರೈತರಿಗಂತೂ 200 ರೂಪಾಯಿ ಅಂತೂ ಸಿಕ್ಕೇ ಸಿಗತ್ತೆ ಕೆಜಿ ಮೇಲೆ.

ಇಲ್ಲ, ನಾವು ಅದರಲ್ಲೇ ಬಿದ್ದಕೊಂಡಿದ್ದು, ಅದರಲ್ಲೇ ನಾವು ಹಿಂಗೆ ಮೂರು ಅಂದರೆ ಅದರಲ್ಲಿ ಮೂರು ಒಂದು ವರ್ಷಕ್ಕೆ ಮೂರು ಬೆಳೆಯನ್ನಾದರೂ ತೆಗಿಬಹುದು. ಆ ಥರ ಮಾಡಿದ್ರೆ ಪಾಲಿಹೌಸ್ ತುಂಬ ಲಾಭದಾಯಕನೇ. ಬಟ್ ಏನಾದರೂ ಆ ವಾತಾವರಣಕ್ಕೆ ಅದಾಗಲಿಲ್ಲ, ಆ ಮಣ್ಣು ಅಲ್ಲಿ ಹಾಕಿರೋ ಮಣ್ಣು ಏನಾದರೂ ಹೊಂದಿಕೆ ಆಗಿಲ್ಲ ಅಂದರೆ ಪಾಲಿಹೌಸಲ್ಲಿ ಕೈ ಸುಟ್ಕೊಂಡಿರೋರೇ ಜಾಸ್ತಿ. ಅಂದರೆ ಅದರಿಂದ ಲಾಭ ಮಾಡ್ಕೊಂಡ್ಕಿಂತ ಕೈ ಸುಟ್ಕೊಂಡಿರೋರೇ ಜಾಸ್ತಿ. ನಾನು ಮಾಡಬೇಕಾದ್ರೂ ತುಂಬ ಜನ ಹೇಳಿದ್ರು, ಯಾಕೆ ಮಾಡ್ತಾ ಇದೆಯಾ, ಅದು ನಮ್ಮ ವಾತಾವರಣಕ್ಕೆ ಬರಲ್ಲ ಅಂತ. ಆ ಕಡೆ ಕೋಸ್ಟರ್ ಏರಿಯಾ ಕಡೆ ಖಂಡಿತ ಬರಲ್ಲ, ಯಾಕೆಂದರೆ ಅಲ್ಲಿ ವಾತಾವರಣ ಆಲ್ರೆಡಿ ತುಂಬ ಹೀಟೇ ಇರೋದಕ್ಕೆ ಪಾಲಿಹೌಸ್ ಮತ್ತು ಹೀಟೇ ಮಾಡುತ್ತೆ ಬಿಟ್ಟರೆ ಇದು ಮಾಡಲ್ಲ. ಕೋಲ್ಡ್ ಮಾಡದೆ ಇರೋದಕ್ಕೆ ಅಲ್ಲಿ ಆ ವಾತಾವರಣಕ್ಕೆ ಅಲ್ಲ, ಕೋಸ್ಟಲ್ ಏರಿಯಾ ಕಡೆ ಅಲ್ಲ, ಈ ಕಾರವಾರ ಆ ಕಡೆ ಎಲ್ಲ ಪಾಲಿಹೌಸ್ ಯೂಸ್ ಆಗಲ್ಲ. ಬಟ್ ನಮ್ಮ ಕಡೆ ಬರುತ್ತೆ ಪಾಲಿಹೌಸ್ ತುಂಬ ಚೆನ್ನಾಗೇ ಬರುತ್ತೆ. ಅಂದರೆ ನನ್ನ ಫ್ರೆಂಡ್ ಒಬ್ರು ಪಾಲಿಹೌಸಲ್ಲಿ ನೀವು ಸೇವಂತಿಗೆ ಅಂತಾರಲ್ಲ ಅದನ್ನ ಬೆಳೀತಾ ಇದ್ದಾರೆ, ತುಂಬ ಬೆಳೀತಾ ಇದ್ದಾರೆ. ಅವರು 4 ವರ್ಷ ಸುಮಾರು ಆಯಿತು, ಅವ್ರದ್ದು 2-3 ಪಾಲಿಹೌಸ್ ಇದೆ, ಅದರಲ್ಲಿ ಸೇವಂತಿಗೆ ಅವರು ಅವರು ತುಂಬ ಅಂದರೆ ಲಾಭನೇ ಮಾಡ್ತಾ ಇದ್ದಾರೆ ಅದರಿಂದ. ಒಳ್ಳೇದು ಅನಿತಾ ಅವರೇ, ಇಷ್ಟೆಲ್ಲ ನಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನೂ ಹೆಚ್ಚಿನ ಮಾಹಿತಿ ಬೇರೆ ಬೇರೆ ಕಡೆ ಸಿಗ್ತಾ ಇರ್ತಾವೆ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಗ್ಬೋದು, ಕೃಷಿ ಸಂಶೋಧನಾ ಕೇಂದ್ರ ಆಗ್ಬೋದು, ಇಲ್ಲೆಲ್ಲ ಹೋಗಿ ಕೇಳಿದರೆ ಅಥವಾ ವಿಜ್ಞಾನಿಗಳು ಬಂದಾಗ, ಮತ್ತು ಈ ತರಬೇತಿ ಕೂಡ ಇರ್ತಾವೆ ಬೇರೆ ಬೇರೆ ಕಡೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಬೆಳಿಲಾರದಂಥದ್ದು ಪಕ್ಕದ ಒಂದೇ ವಾತಾವರಣದಲ್ಲಿ ಇರುವಂತಹ ರೈತರು ಕೂಡ ಅನೇಕ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರಯೋಗ ಮಾಡಿದಿರಿ, ಈ ಇದ್ದಂಥ ಅನುಭವವನ್ನು ಬಳಸ್ಕೊಂಡ್ರಿ, ತಂತ್ರವನ್ನು ಬಳಸ್ಕೊಂಡಿದ್ದೀರಿ. ಇಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ನಿಮಗೂ ಕೂಡ. ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಲ್ಲರೂ ಕೃಷಿ ಎಲ್ಲ ಬೇರೆ ಎಲ್ಲದೂ ಮಾಡಿ, ಆದರೆ ಕೃಷಿಯಲ್ಲೂ ಒಂದು ಆಸಕ್ತಿಯನ್ನು ವಹಿಸಿ ಕೃಷಿ ಕಡೆನೂ ನೀವು ಎಲ್ಲರೂ ಬನ್ನಿ ಅಂತ ನಾನಂದರೆ ಯುವಕರಿಗೆಲ್ಲ ಹೇಳೋದದೆ. ಯಾಕೆಂದರೆ ನಾವು ಯಾವುದೇ ಎಲ್ಲೇ ಇದು ಮಾಡಿದ್ರೂ ನಾವು ಭೂಮಿ ಇಲ್ಲದೆ, ಭೂಮಿ ಆಹಾರ ಇಲ್ಲದೆ ನಾವು ಏನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಸಿಕ್ಕೋ ಫ್ರೀ ಟೈಮಲ್ಲಿ ನೀವು ಕೃಷಿ ಕಡೆ ಒಲವನ್ನು ತೋರಿಸಿ ಈ ಥರ ಹಣ್ಣುಗಳನ್ನೆಲ್ಲ ನೀವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಬೇಕಾದ ತರಕಾರಿಯನ್ನು ನೀವೇ ಶುದ್ಧವಾಗಿ ನೀವೇ ಬೆಳ್ಕೊಳ್ಳಿ ಮನೆ ಹತ್ರ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ವಿದೇಶಿ ಹಣ್ಣಿನ ಬೇಸಾಯ ಮತ್ತು ತರಕಾರಿ ಬೆಳೆ ಬೇಸಾಯದ ಅನುಭವಗಳನ್ನು ಹಂಚಿಕೊಂಡವರು ಯಲ್ಲಾಪುರ ತಾಲೂಕು ನೂತನ್ ನಗರದ ಅನಿತಾ ರಾಘವೇಂದ್ರ ಹೆಗಡೆ. ಸಂದರ್ಶಕರು HB ರಾಮಡಗಿ. ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಮಾಟಿ ಹೀ ಕಮಜೋರ್ ಪಡ ಜಾಯಿ ಉಪಜ ಕೈಸೆ ಸೆಹತ್ಮಂದ ಹೋಗಿ ಅರೆ ಪಹಲೆ ಐಸಾ ನಹೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ ಲಗಲಾ ಖುದ ಪತಾ ಚಲತಿ ಮಾಟಿ ಹೀ ತಗೋ ಔರ್ ಲೋ ಪಹಲೀ ವಾಲಿ ಬಾತ್ ಕಹಾ ಪರಂಪರ ಸಬ್ ನಹೀ ಡಾಲೆ ಸಬ್ ನಹೀ ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ರೂಪ್ ಮೇ ಬಾಲ್ ಸ್ವೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಅಲ್ಸೆ ಸೇ ಖೇತಿ ಶುರೂ ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಾರ್ವಜನಿಕ

ಸಾವರ